ಒಂದು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಲ್ಲದೆ ನೀರಿನ ಸಮರ್ಥ ಬಳಕೆ, ಈಗ ಒಂದು ಮೊನ್ನೆ ಒಂದು ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ನೋಡಿದೆ, ಬೆಂಗಳೂರು ಮುಂಬರುವ ದಿನಗಳಲ್ಲಿ 90%ಕ್ಕಿಂತ ಹೆಚ್ಚು ನೀರಿನ ಅಭಾವವಿರುವ ಒಂದು ನಗರ ಅಂತ ಅಂದ್ರೆ ಬೆಂಗಳೂರು. ಸೊ ಈಗ ನಮಗೆ ಆಗ್ಬಹುದು ಅಂತ ಒಂದು ಆರ್ಟಿಕಲ್ ಒಂದು ಎಸ್ಟಿಮೇಷನ್ ನಾನು ನೋಡಿದೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಮಳೆ ನೀರು ಬರುತ್ತೆ ನಮ್ಮ ಬೆಂಗಳೂರು ನಗರಕ್ಕೆ, ನಾವು ಸಫಿಶಿಯಂಟ್ ಕ್ವಾಂಟಿಟಿಯಲ್ಲಿ ನಾವು ಮಳೆನ ತಗೊಳ್ತಾ ಇದ್ದೀವಿ, ಬಟ್ ಎಷ್ಟೋ ನೀರು ಪೋಲ್ ಆಗ್ತಾ ಇದೆ. ಸೊ ಈ ತರ ಒಂದು ತೋಟಗಾರಿಕೆಯಲ್ಲಿ ನಮ್ಮ ಪ್ರತಿಯೊಬ್ಬರು ಅಂದ್ರೆ ಇನ್ವಾಲ್ವ್ ಆದ್ರೆ, ಆ ನೀರನ್ನ ಪೋಲ್ ಆಗೋದನ್ನ ಬಿಟ್ಟು ಇವಾಗ ಚರಂಡಿಗಳೆಲ್ಲ ಹರಿದು ಎಲ್ಲೋ ಹೋಗಿ ಸೇರೋ ಬದಲು ಅದೇ ನೀರನ್ನ ನಾವು ಕೊಯ್ಲು ಮಾಡಿಕೊಂಡು ಶೇಖರಣೆ ಮಾಡಿದ್ರೆ ಈ ರೀತಿ ತೋಟಕ್ಕೆ ನಾವು ಅದನ್ನ ಉಪಯೋಗಿಸ್ಕೊಳ್ಬಹುದು. ಸೊ ಇದೊಂದು ನಮ್ಮ ಪ್ರಕೃತಿಗೆ ನಮ್ದೊಂದು ಕೊಡುಗೆ ಅಂತಾನು ಕೂಡ ನಾವು ಹೇಳ್ಬೋದು. ಅದಲ್ದಲ್ಲ ಇದರಿಂದ ಈಗ ನಾವು ತರಕಾರಿ ಹಣ್ಣು ಬೆಳೀತಾ ಇರ್ತೀವಿ, ಮನೆಗಳಿಗೆ ಉಪಯೋಗಿಸ್ಕೊಳ್ಬಹುದು, ಅಥವಾ ಹೆಚ್ಚಾಯ್ತಾ ನಾವು ಬೇರೆಯವರಿಗೆ ಮಾರಾಟ ಮಾಡೋದ್ರಿಂದ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಲಾಭವನ್ನು ಕೂಡ ನಾವು ಪಡೆಯಬಹುದು ಅಂತ ಹೇಳ್ತೀನಿ. ಅದಲ್ದಲೆ ಈ ನಾವು ಗಾರ್ಡನಿಂಗ್ ಮಾಡೋದ್ರಿಂದ ಈಗ ಬೆಂಗಳೂರಲ್ಲಿ ನೀವು ನೋಡಿ ಎಷ್ಟೋ ಜನಗಳಿಗೆ ಈ ಪರಿಕರಗಳು ಈ ಗಾರ್ಡನಿಂಗ್ ಗೆ. ಅಂದ್ರೆ ಈಗ ಡಾಕ್ಟರ್ ಪ್ರವೀಣ್ ಅವರೇ, ಈಗ ನಮ್ದೇ ತಗೊಳ್ರಿ, ಈಗ ನಮ್ದು ಬಿಲ್ಡಿಂಗ್ ಇದೆ, ಈಗ ನಾನು ನೀವು ಹೇಳಿದ್ರಿ ಈ ತರ ನೀವು ತರಕಾರಿ ಬೆಳಿಬಹುದು, ಹಣ್ಣಿನ ಸಸ್ಯಗಳನ್ನು ಬೆಳಿಬಹುದು, ಬಳ್ಳಿಗಳನ್ನು ಬೆಳಿಬಹುದು, ಮತ್ತೆ ಸುವಾಸನೆಯುಕ್ತ ಸಸ್ಯಗಳನ್ನು ಬೆಳಿಬಹುದು, ಕರಿಲಿಪ್ಪು ಬೆಳಿಬಹುದು, ಪುದೀನ ಬೆಳಿಬಹುದು, ಇನ್ನೊಂದು ಬೆಳಿಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಹೌದು, ನಾನು ನನ್ನ ಮನೆ ಮೇಲ್ಛಾವಣಿಯಲ್ಲಿ ಬೆಳಿಬೇಕು, ಏನೇನು ಸಾಮಗ್ರಿ ಬೇಕಾಗುತ್ತೆ, ಯಾವ ಪ್ರಮಾಣದ, ಮತ್ತೆ ಈಗ ಕೆಳಗಡೆ ನೀರು ಹರಿದು ಹೋಗ್ಬೋದು ಒಂದು ಪಾಟ್ ಇಟ್ಟಾಗ, ಅಥವಾ ಇನ್ನೇನು ಹೆಚ್ಚು ಕಡಿಮೆ ಆದಾಗ ನೀರು ಕೆಳಗಡೆ ಹಿಂಗೆ ಹೋಗ್ಬೋದು, ಅದು ಆತರ ಏನು ಸುರಕ್ಷಿತವಾಗಿ ನಾವು ಇಲ್ಲಿ ತರಕಾರಿ ಬೆಳೆಯೋದು ಹೆಂಗೆ? ಈಗ ಒಂದೇ ಸಮಯದಲ್ಲಿ ನೀವು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರಲ್ವಾ, ಅದೇ ರೀತಿ ನಮ್ಮ ಈ ಕೇಂದ್ರಕ್ಕೆ ನಮ್ಮ ಕೇಂದ್ರದ ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ಕೃಷಿ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ನಮ್ಮ ರೊಟೀನ್ ಆಕ್ಟಿವಿಟೀಸ್ ಜೊತೆಗೆ ಒಂದು ನಮ್ಮ ನರ್ಸರಿಯನ್ನು ಇಟ್ಕೊಂಡಿದ್ದೀವಿ. ಆ ನರ್ಸರಿಯಲ್ಲಿ ಹಲವಾರು ವಿಧದ ಸಸ್ಯಗಳು, ಹಣ್ಣಿನ ಸಸ್ಯಗಳಿರ್ಬೋದು, ಅಲಂಕಾರಿಕ ಸಸಿಗಳಿರ್ಬೋದು, ಇಂಡೋರ್ ಪ್ಲಾಂಟ್ಸ್ ಇರ್ಬೋದು, ಔಟ್ಡೋರ್ ಪ್ಲಾಂಟ್ಸ್ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ, ಮತ್ತೆ ಕೆಲವೊಂದು ಪರಿಕರಗಳು ಕೂಡ ಅಲ್ಲಿ ಸಿಗುತ್ತೆ. ಸೊ ಹೀಗೆ ಅಲ್ಲಿ ಭೇಟಿ ನೀಡುವ ಜನಗಳು ಅಂದ್ರೆ ನಗರವಾಸಿಗಳಾಗಿರ್ಬೋದು, ರೈತರುಗಳಾಗಿರ್ಬೋದು, ಇದೇ ರೀತಿ ತಮ್ಮಂತಹ ಅನೇಕ ಪ್ರಶ್ನೆಗಳನ್ನ ನಮ್ಮನ್ನ ಕೇಳಿ ಅವರ ಸಲಹೆಗಳಿಗೆ ನಾವು ಉತ್ತರಿಸುವ ಸಮಯದಲ್ಲಿ ಹುಟ್ಟಿದ್ದೆ ಈ ನಗರ ತೋಟಗಾರಿಕೆ. ಈಗ ಒಬ್ರು ಈ ಮಹಿಳೆಯರು, ನಗರದ ಮಹಿಳೆಯರು ಬರ್ತಾರೆ, ನಮ್ಮಲ್ಲಿ ತುಳಸಿ ಗಿಡ ಇದೆ ಈ ತರ ಆಗಿದೆ ಏನ್ ಮಾಡ್ಬೇಕು, ನಮ್ಮಲ್ಲಿ ಒಂದು ಕರಿಬೇವಿನ ಗಿಡ ಇದೆ ಈ ತರ ಆಗಿದೆ ಏನ್ ಮಾಡ್ಬೇಕು, ಈ ತರ ಅವರು ಕೇಳೋ ಒಂದು ಇದರಲ್ಲಿ ಅವರ ಒಂದು ಬೇಡಿಕೆ ನಮ್ಗೆ ಅರ್ಥ ಆಗತ್ತೆ. ಸೊ ಅವರೇ ನಮ್ಮನ್ನ ಕೇಳ್ತಾರೆ, ನಮ್ಗೆ ಕಂಪ್ಲೀಟ್ ಒಂದು ನಗರ ನಮ್ಮ ಮನೆಗಳಂಗಳದಲ್ಲಿ ನಾವು ಏನ್ ಬೆಳ್ಕೊಳ್ಬಹುದು, ಇದಕ್ಕೆ ನಮ್ಗೊಂದು ಮಾಹಿತಿ ಅಥವಾ ಒಂದು ತರಬೇತಿನ ಕೊಡ್ತೀರಾ ಅಂತ ಕೇಳೋ ಸಂದರ್ಭದಲ್ಲಿ ಈ ಒಂದು ಕಾನ್ಸೆಪ್ಟ್ ನಮಗೆ ಹುಟ್ಟುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಯಾಕೆ ನಾವು ನಗರ ಈ ತರ ಆಸಕ್ತಿ ಇರುವಂತಹ ನಾಗರಿಕರಿಗೆ ನಾವು ಯಾಕೆ ಒಂದು ತರಬೇತಿ ಕಾರ್ಯಕ್ರಮವನ್ನ ಶುರು ಮಾಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನಗರ ತೋಟಗಾರಿಕೆನ ನಾವು ಶುರು ಮಾಡ್ತೀವಿ. ನೀವು ತರಬೇತಿನೂ ಕೊಡ್ತೀರಿ ಇದ್ರ ಬಗ್ಗೆ? ಈಗ ಉತ್ಸಾಹಿ ತಮ್ಮ ಮೇಲ್ಚಾವಣಿ ಮೇಲೆ ಮಾಡ್ಕೊಳ್ಳೋರಿಗೆ ನೀವು ಇಂತಿಂತದ್ ಬೇಕಾಗುತ್ತೆ, ನೀವು ಇಲ್ಲಿ ಮಾಡ್ಕೋಬಹುದು. ಈಗ ಒಂದು ಗುಂಟೆ ಮೇಲೆ ಜಾಗ ಇದೆ ಅಂದ್ರೆ ಮೇಲ್ಗಡೆ ಮೇಲ್ಚಾವಣಿ ಕೂಡ ಸಾಮಾನ್ಯವಾಗಿ ಅಷ್ಟೇ ಆಕೃತಿ ಬರುತ್ತೆ, ಅಷ್ಟೇ ಜಾಗ ಬರುತ್ತೆ, ಅದರಲ್ಲಿ ಒಂದಿಷ್ಟು ಮಾಡ್ಕೋಬಹುದಲ್ಲ, ಒಂದು ಕುಟುಂಬಕ್ಕಾಗೋದ ಅಷ್ಟು ತರಕಾರಿ ಬೆಳೆಬಹುದು, ಹೇಗೆ ಮಾಡ್ಕೋಬಹುದು, ಏನೇನು ಟೊಮೆಟೊ ಇಂಥದ್ದೆಲ್ಲ ಬಳಸ್ಕೋಬಹುದಾ? ಖಂಡಿತವಾಗಿ ಮಾಡ್ಕೋಬಹುದು ಸರ್. ಅದೇ ಈ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ಈ ತೋಟಗಾರಿಕಾದಲ್ಲಿ ಹಲವಾರು ವಿಧಾನಗಳಿವೆ. ಈಗ ನಿಮ್ಮಲ್ಲಿ ಟೆರೆಸ್ ಇದೆ ಅಥವಾ ಎತ್ತರ ಜಾಗ ಇದೆ ಅಥವಾ ನಿಮ್ಮಲ್ಲಿ ಸ್ಪೇಸ್ ಇಲ್ಲ, ಬರೀ ಬಾಲ್ಕನಿ ಇದೆ, ಅದರಲ್ಲಿ ಯಾವ ರೀತಿ ನೀವು ಒಂದು ಗಾರ್ಡನಿಂಗ್ ನಿಮ್ಗೆ ನೀವು ಆತರ ತೋಟಗಾರಿಕೆಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋದೇ ಆದ್ರೆ ನೀವು ಯಾವ ರೀತಿ ಆ ಜಾಗ ಕಡಿಮೆ ಇದೆ ಆ ಕಡಿಮೆ ಜಾಗದಲ್ಲಿ ಯಾವ ತರ ನೀವು ಬೆಳೆನ ಬೆಳ್ಕೊಳ್ಬಹುದು ಅನ್ನೋದನ್ನ ನಾವು ಕೂಡ ಬೆಳ್ಕೊಳ್ಬಹುದು. ಹಬ್ಬು ಅಂತ ತರಕಾರಿ ಹೌದು ಅಂತ ಜಾಗದಲ್ಲಿ ನೀವು ಬೆಳೆಸ್ಕೊಳ್ಬಹುದು. ಸೊ ಈ ತರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾವು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಅದಲ್ದಲೆ ಯಾವೆಲ್ಲ ಬೆಳೆಗಳನ್ನ ಇಷ್ಟು ಜಾಗ ಇದೆ ಪಾಟಲ್ ಬೆಳಿಬಹುದ ಅಥವಾ ನಿಮ್ಮಲ್ಲಿ ಓಪನ್ ಜಾಗ ಇದೆ ಅಂತ ಜಾಗದಲ್ಲಿ ಯಾವ ರೀತಿ ಬೆಳೆಗಳನ್ನ ತರಕಾರಿಗಳನ್ನ ಇವನ್ ನೀವು ನೋಡಿ ಒಂದು ಹಣ್ಣು ಇವಾಗ ಪಪ್ಪಾಯ ಹಣ್ಣನ್ನ ನೀವು ಒಂದು ನಮ್ಮ ಮನೆ ಪೂರ್ತಿ ಹಾಕೊಳ್ತೀನಿ ಅಂತಂದ್ರೆ ನೀವು ಪಾಟಲ್ ಹಾಕೊಂಡಿರ್ತೀರ, ಆದ್ರೆ ನೀವು ಪಾಟ್ ಚಿಕ್ಕದು ಅಥವಾ ಪಪ್ಪಾಯ ಬೆಳೆಗೆ ನೀವು ಪಾಟ್ ಚಿಕ್ಕದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾ, ಯಾವ ಸೈಜನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೊ ಈ ತರ ಎಲ್ಲ ಮಾಹಿತಿ ಇರಲ್ಲ. ನೀವು ಒಂದು ಚಿಕ್ಕ ಪಾಟಲ್ ಹಾಕೊಂಡಿರ್ತೀರ, ಅದ್ ಎಷ್ಟು ದಿನ ಆದ್ರೂ ಕಾಯಿಗಳು ಬಿಡಲ್ಲ, ಆಗ ನಮ್ಮಲ್ಲಿ ಮತ್ತೆ ಅದನ್ನ ಸಮಸ್ಯೆ ತಗೊಂಡು ಬರ್ತಾರೆ, ಕಾಯಿ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಾವು ಈ ತರ ಹಣ್ಣಿನ ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳಿಗೆ ಯಾವ ರೀತಿ ಕುಂಡಗಳನ್ನ ಪಾಟ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದ್ರದ ಅಳತೆ ಏನು, ಅದಕ್ಕೆ ಯಾವ ತರ ಪೋಷಕಾಂಶ ನಿರ್ವಹಣೆ ಮಾಡಬೇಕು, ಮತ್ತೆ ರೋಗ ಕೀಟ ಬಂದಿದ್ರೆ ನಾವು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ತಾವು ಆಗಾಗ ತರಬೇತಿ ಕಾರ್ಯಕ್ರಮ ಕೂಡ ಹೌದು, ಅದರಿಂದ ಅವ್ರಗಳಿಂದಲೇ ನಾವು ಒಂದು ಕ್ಲಾಸಸ್ ನ ಅರೇಂಜ್ ಮಾಡೋದ್ರಿಂದ, ಮತ್ತೆ ಅವ್ರದ್ದು ಫೋನ್ ನಂಬರ್ ಗಳನ್ನ ಕೂಡ ಕೊಡ್ತೀವಿ. ಈ ತರಬೇತಿ ಮುಗಿದ ನಂತರವೂ ಕೂಡ ಈ ತರ ತರಬೇತಿ ಪಡೆದಿರೋರಾಗಿರ್ಬೋದು, ಮತ್ತೊಬ್ಬರು ಅವರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ಸಲಹೆ ಕೊಡ್ತಾರೆ. ಸಮಸ್ಯೆಗಳಿದ್ದಲ್ಲಿ ಫೋನ್ ಮುಖಾಂತರನು ಅವ್ರು ಕಾಂಟ್ಯಾಕ್ಟ್ ಮಾಡಿ ಪರಿಹಾರನ ಕಂಡುಕೊಳ್ಬಹುದು ಅಂತ ನಾನು ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಡಾಕ್ಟರ್ ಪ್ರಮೀಳ ಅವರೇ, ಈಗ ನಗರ ತೋಟಗಾರಿಕೆ ಅಂದ್ರೆ ಮೇಲ್ಛಾವಣಿ ಗಾರ್ಡನಿಂಗ್ ಮಾಡೋದ್ರಿಂದ ಸಾಕಷ್ಟು ಉಪಯೋಗ ಇದೆ. ಹೌದು, ಸಾಕಷ್ಟು ಎಲ್ಲರೂ ಮಾಡಬಹುದು, ಬೇಕಾದ ಆಸಕ್ತಿ ಅಷ್ಟೇ. ಹೌದು ಸರ್, ಪ್ರಮಾಣದ ಉಪಕರಣಗಳು, ಪರಿಕರಗಳು ಅಂತ ನಾವು ಹೇಳ್ತೀವಿ. ಏನೇನು ಪರಿಕರಗಳು ಸಾಮಾನ್ಯವಾಗಿ ಬೇಕಾಗಬಹುದು? ನೀರು ಇಂಗಿದ್ದಂಗೆ ಏನು, ಪ್ಲಾಸ್ಟಿಕ್ ಪೇಪರ್ ಏನು? ಸರ್, ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಈಗ ನೋಡಿ, ನಿಮಗೆ ಮಾಹಿತಿ ಕೊಡಿ. ಹಾ, ಇವಾಗ ನೀವು ಟೆರೆಸ್ ಗಾರ್ಡನಿಂಗ್ ಬಗ್ಗೆ ನೀವು ಕೇಳಿದ್ರಿ, ಅದರಲ್ಲಿ ನಾವು ಮುಖ್ಯವಾಗಿ ನಾವು ಒಂದು ಅಂಶ ಗಮನಿಸಬೇಕಾಗಿರುವಂತಹ ಅಂಶ ಏನಂತಂದ್ರೆ, ನಮ್ಮ ಟೆರೆಸ್ ನ ನಾವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ನಾವು ಒಂದು ಗಾರ್ಡನಿಂಗ್ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ನ ನಾವು ಹಾಕಬೇಕಾಗುತ್ತೆ, ಇಲ್ಲ ಅಂದ್ರೆ ಅದು ನಮ್ಮ ಛಾವಣಿಗೆ ಅದು ತೊಂದರೆ ಮಾಡುವಂತ ಸಂದರ್ಭ ಇರುತ್ತೆ. ಅದಲ್ಲದೆ ಒಂದು ಗಾರ್ಡನಿಂಗ್ ಬೇಕಾಗಿರುವಂತಹ ಪರಿಕರಗಳು ಅಂದ್ರೆ ಗ್ರೋ ಬ್ಯಾಗ್ಸ್ ಇರಬಹುದು, ಅಥವಾ ಪಾಟಿಂಗ್ ಮಿಕ್ಸ್ ಇರಬಹುದು. ಹಾ, ಸ್ಟ್ಯಾಂಡ್, ಸ್ಟ್ಯಾಂಡ್ ಅಲ್ಲೂ ನೀವು ಎಷ್ಟು ತರಕಾರಿನ ಬೆಳೀತೀರಾ ಅಂದ್ರೆ ಗಾತ್ರದ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಅನುಕೂಲತೆಗೆ ತಕ್ಕನಂತೆ ನೀವು ಸ್ಟ್ಯಾಂಡ್ ನ ಎಷ್ಟು ಸೈಜ್ ನ ಸ್ಟ್ಯಾಂಡ್ ನ ನೀವು ಮಾಡ್ಕೊಳ್ಬೇಕು, ಪಾಟ್ ಯಾವ್ಯಾವ ಸರ್ದ ಸೈಜ್, ನಿಮ್ಗೆ ಬೇಕಾದಂತ ಸೈಜ್, ದೊಡ್ಡ ಗಿಡ ದೊಡ್ಡ ಸಾಕಷ್ಟು ಸುಮಾರು ವರ್ಷ ತನಕ ಬದುಕಂತ ಗಿಡ ಬೇಕಂದ್ರೆ ದೊಡ್ಡ ಪಾಟ್ ಬೇಕಾಗುತ್ತೆ. ಆ ತರ ನಾವು ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಅದಲ್ದಲೆ ಈಗ ಲೋ ಕಾಸ್ಟ್ ಇರುವಂತಹ ಮನೆಯಲ್ಲೇನೆ ನಮ್ಮ ಮನೆಗಳಲ್ಲಿ ಒಡೆದೋಗಿರುವಂತಹ ಬಕೆಟ್ ಗಳಿರ್ಬೋದು, ಟಬ್ ಗಳಿರ್ಬೋದು, ಚೀಲ, ಪ್ಲಾಸ್ಟಿಕ್ ಚೀಲಗಳಿರ್ಬೋದು, ಹಳೆ ಬಕೆಟ್ ಇರ್ಬೋದು, ಇಂಥವುಗಳನ್ನು ಕೂಡ ನಾವು ಉಪಯೋಗಿಸಿಕೊಂಡು ಚಿಕ್ಕದಾಗಿ ಶುರು ಮಾಡಿದ್ರೆ ಅದೇ ನಾವು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಇದನ್ನ ಅದರ ಅನುಕೂಲ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ. ಆದ್ರೆ ಈಗ ಒಂದು ಗುಂಟೆಲ್ಲೇ ಸಾಕಷ್ಟು ಬೆಳ್ಕೋಬಹುದು ಖಂಡಿತವಾಗ್ಲೂ. ಮನೆಗೆ ನಾನು ಈ ಒಂದು ತರಬೇತಿಯನ್ನು ಪಡೆದವರ ಒಂದು ಅನುಭವದ ಮಾತುಗಳನ್ನ ನಾನು ಇಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ಒಂದು ಒಂದು ಫ್ಯಾಮಿಲಿ, ನಾಲ್ಕು ಜನ ಇರುವಂತಹ ಫ್ಯಾಮಿಲಿಗೆ ಕಂಪ್ಲೀಟ್ ಆಗಿ ಏನು ತರಕಾರಿ ಅಥವಾ ಏನು ಹಣ್ಣು ಬೇಕಾದ ಅವಶ್ಯಕತೆ ಇಲ್ಲ, ಮತ್ತೆ ಹೊರಗಡೆಯಿಂದ ಬರುವಂತಹ ರಾಸಾಯನಿಕ ತರಕಾರಿ ಹಣ್ಣುಗಳನ್ನ ತಿನ್ನೋದನ್ನ ನಾವು ತಪ್ಪಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ತರ ಈಗ ಮೇಲ್ಚಾವಣಿಯಲ್ಲಿ ಪಾಲಿ ಹೌಸ್ ಅನ್ನು ಕೂಡ ಮಾಡ್ಕೊಳ್ಬಹುದು ಮಾಡ್ಕೊಳ್ಬಹುದು ಸರ್. ಇದರಲ್ಲಿ ಒಂದು ಇನಿಷಿಯಲ್ ಒಂದು ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. ಹಾಗಾಗಿ ಪಾಲಿ ಹೌಸ್ ಮಾಡ್ಕೊಳ್ಳಕ್ಕಿಂತ ಲೋ ಕಾಸ್ಟ್ ಇರುವಂತಹ ಒಂದು ಕೆಲವೊಂದು ಶೇಡ್ ನೆಟ್ ಗಳನ್ನ ನಾವು ಹಾಕೊಳ್ಬಹುದು. ಯಾಕಂದ್ರೆ ಕೆಲವೊಂದು ಬೆಳೆಗಳಿಗೆ ಅಷ್ಟೊಂದು ಬಿಸಿಲು ಆಗ ಬರಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಒಂದು ಕಡಿಮೆ ವೆಚ್ಚದ ಒಂದು ನೆಟ್ ಅನ್ನ ನಾವು ಹಾಕೊಳ್ಳೋದ್ರಿಂದ ಡೈರೆಕ್ಟ್ ಆಗಿ ಸನ್ಲೈಟ್ ಬೆಳೆ ಮೇಲೆ ಬೀಳೋದನ್ನ ನಾವು ತಪ್ಪಿಸಬಹುದು. ಈ ತರಬೇತಿಯಲ್ಲಿ ಕೂಡ ನಾವು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀವಿ. ಈಗ ತಮ್ಮ ಮೇಲ್ಚಾವಣಿಯಲ್ಲಿ ಬೆಳೆದಂತ ಗಿಡಗಳಿಗೆ ಕಿಚನ್ ವೇಸ್ಟ್ ಅಥವಾ ಈಗ ಮನೆಯಲ್ಲೇ ಉತ್ಪನ್ನ ಆಗುವಂತ ಅಲ್ಲಿ ಸಿಕ್ಕಂತ ಮಣ್ಣನ್ನು ಕೂಡ ಉಪಯೋಗಿಸಬಹುದು. ಹೌದು ಸರ್, ಖಂಡಿತವಾಗ್ಲು. ಅದಕ್ಕೆ ಅಂತಾನೆ ನಾವು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟಿಂಗ್ ಹೇಗ್ ಮಾಡಬೇಕು ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ನಾವು ಬಳಕೆ ಮಾಡಿಕೊಂಡು ಕಾಂಪೋಸ್ಟಿಂಗ್ ಹೇಗ್ ಮಾಡ್ಕೋಬೇಕು. ಈಗ ಎರೆಹುಳು ಗೊಬ್ಬರ ಇವಾಗ ನಿಮ್ಗೆ ಸಾವಯವವಾಗಿ ಮಾಡ್ಕೋಬೇಕು ಅನ್ನಂಗಿದ್ರೆ, ಸಾವಯವ ಗೊಬ್ಬರವಾಗಿ ಮಾಡ್ಕೋಬೇಕು ಅನ್ನಂಗಿದ್ರೆ ಎರೆಹುಳು ಗೊಬ್ಬರನ ಯಾವ ರೀತಿ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನ ನಾವು ಇದರಲ್ಲಿ ಒದಗಿಸ್ತೀವಿ. ಅಲ್ದಲೆ ಈ ತರಬೇತಿ ಕೊಟ್ರೆ ಸಾಲದು, ಈ ತೋಟಗಾರಿಕೆಗೆ ಬೇಕಾಗಿರುವಂತಹ ಪರಿಕರಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕೂಡ ನಾವು ಹೇಳ್ತೀವಿ. ಈಗ ನಮ್ಮಲ್ಲಿನು ಕೆಲವೊಂದು ಪರಿಕರಗಳು ಸಿಗುತ್ತೆ. ಅದಲ್ದಲೆ ತೋಟಗಾರಿಕಾ ತರಬೇತಿ ಕೇಂದ್ರ ಲಾಲ್ಬಾಗ್ ಇರ್ಬೋದು, ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ ಲಾಲ್ಬಾಗ್ ಇರ್ಬೋದು, ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ, ಈ ಎಲ್ಲ ಕೇಂದ್ರಗಳಲ್ಲೂ ಕೂಡ ಈ ನಮ್ಮ ಒಂದು ತೋಟಗಾರಿಕೆಗೆ ಬೇಕಾಗಿರುವಂತಹ ಪರಿಕರಗಳು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ ಎಂ ಸಿ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ಜನರು ನಗರ ತೋಟಗಾರಿಕೆ ಹೇಗೆ ಮಾಡಬಹುದು, ನಗರ ತೋಟಗಾರಿಕೆ ಅಂದ್ರೇನು, ಈ ಬಗ್ಗೆ ಅಗದಿ ಸಂಕ್ಷಿಪ್ತವಾಗಿ